ಕೇಳನು ಹರಿ ತಾಳನು ಕೇಳನು ಹರಿ ತಾಳನು ಕೇಳನು ಹರಿ ತಾಳನು ತಾಳ ಮೇಳಗಳಿ ಕೇವವೆಲ್ಲರ ಕಾಳ ಕೇಳನು ಹರಿ ತಾಳನು ತಮ್ಮನಿ ಮೊದಲಾದ ಅಖಿಲ ವಾದಗಳಿಂದು ಕೊಂಪು ಕೊಳ್ಳಲು ಧ್ವನಿ ಸ್ವರಗಳಿಂದು ತಂಬುನಿ ಮೊದಲಾದ ಅಖಿಲ ವಾದ್ಯಗಳಿಂದು ಕೊಂಪು ಕೊಳ್ಳಲು ಧ್ವನಿ ಸ್ವರಗಳಿಂದು ತುಂಬುದು ನಾರದರ ಕಾಲಗೆಲುವ ಹರಿ ಅಡಿಗರಿಗಾನಂದ ಬಾಷ್ಪುಣ ಕವಿತು ಹರಿಯಂದೆನ್ನುತ ಅಡಿಗರಿಗಾನಂದ ಬಾಷ್ಪುಣ ಕವಿತು ನಡೆನುಡಿದೆ